ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ. ಗಟ್ಟಿ ಮುಟ್ಟಿ ಕೈ ಕಾಲಿದ್ರೆ ಹೆದರುವುದು ಯಾಕ, ಗಟ್ಟಿ ಮುಟ್ಟಿ ಕೈ ಕಾಲಿದ್ರೆ ಹೆದರುವುದು ಯಾಕ, ರೊಟ್ಟಿ ಖಾರ ತಿಂದು ಕೂತು ದುಡಿಯೋದಿರಬೇಕ, ರೊಟ್ಟಿ ಖಾರ ತಿಂದು ಕೂತು ದುಡಿಯೋದಿರಬೇಕ. ಬಾರೆ ತಂಗಿ ಬಾರೆ ಅಕ್ಕ ಹೊರಗೆ ಹೋಗೋಣ, ಬಾರೆ ತಂಗಿ ಬಾರೆ ಅಕ್ಕ ಹೊಲಕ್ಕೆ ಹೋಗೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ. ಸಾವುಕಾರಂಗ ಕುಂತ ಉಂಡರ ಹೆಂಗವ ನಂಬದಕ, ಸಾವುಕಾರಂಗ ಕುಂತ ಉಂಡರ ಹೆಂಗವ ನಂಬದಕ, ಜೀವ ಸವಸಿ ದುಡದು ದುಡದು ಅವರಂಗಬೇಕ, ಜೀವ ಸವಸಿ ದುಡದು ದುಡದು ಅವರಂಗಬೇಕ. ಬಾರೆ ತಂಗಿ ಬಾರೆ ಅಕ್ಕ ಹೊಲಗೆ ಹೋಗೋಣ, ಬಾರೆ ತಂಗಿ ಬಾರೆ ಅಕ್ಕ ಹೊಲಕ್ಕೆ ಹೋಗೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ. ನಾವು ನೀವ ಕಟ್ಟಿಯ ಕೂತು ಹರಟೆ ಹೊಡೆಯಾಕ, ನಾವು ನೀವು ಕಟ್ಟಿಯ ಕೂತು ಹರಟೆ ಹೊಡೆಯಾಕ, ದೇವರು ನಮಗ ಶರೀರವನ್ನು ಕೊಟ್ಟಿಲ್ಲನಬೇಕ, ದೇವರು ನಮಗ ಶರೀರವನ್ನು ಕೊಟ್ಟಿಲ್ಲನಬೇಕ. ಬಾರೆ ತಂಗಿ ಬಾರೆ ಅಕ್ಕ ಹೊಲಕ್ಕೆ ಹೋಗೋಣ, ಬಾರೆ ತಂಗಿ ಬಾರೆ ಅಕ್ಕ ಹೊಲಕ್ಕೆ ಹೋಗೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ, ನಾನು ನೀನು ಎಲ್ಲರ ಕೂಡಿ ಹತ್ತಿ ಬಿಡಿಸೋಣ. ರೈತ ಮಿತ್ರರೇ, ನೀವು ಕೇಳ್ತಾ ಇದ್ದೀರಿ ಗುಡ್ಡಪ್ಪ ಎನ್ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನು. ಈಗ ಕೇಳಿ ಮತ್ತೊಂದು ಕಿನ್ನರಿ ಜೋಗಿ ಪದವನ್ನ. ಹೋಗಿ ಬರತೇನಿ ತವರೂರಿಗೆ, ನಾ ಹೋಗಿ ಬರತೇನಿ ತವರೂರಿಗೆ, ಅಪ್ಪಣೆ ಕೊಡು ರಾಯನ ಮಾತಿಗೆ, ಅಪ್ಪಣೆ ಕೊಡು ರಾಯನ ಮಾತಿಗೆ. ಹೋಗಿ ಬರ್ತೇನಿ ತವರೂರಿಗೆ, ಹೋಗಿ ಬರತೇನಿ ತವರೂರಿಗೆ, ಅಪ್ಪಣೆ ಕೊಡು ರಾಯನ ಮಾತಿಗೆ, ಅಪ್ಪಣೆ ಕೊಡು ರಾಯನ ಮಾತಿಗೆ. ತಾಯವ್ವ ಹೇಳ ಕಳಸಿ ಬಾಳ ಜನವಾಯಿತು, ತಾಯವ್ವ ಹೇಳ ಕಳಸಿ ಬಾಳ ಜನವಾಯಿತು, ಹಗಲಿರಳು ನೆನಸೆ ಬಹು ಬೇಸರಾಯಿತು, ಹಗಲಿರಳು ನೆನಸೆ ಬಹು ಬೇಸರಾಯಿತು. ನಾ ಹೋಗಲೇಬೇಕು ನನ್ನ ತವರಿಗೆ, ನಾ ಹೋಗಲೇಬೇಕು ನನ್ನ ತವರಿಗೆ, ಹೋಗಲೇಬೇಕು ನನ್ನ ತವರಿಗೆ. ಹೋಗಿ ಬರ್ತೇನೆ ತವರೂರಿಗೆ, ನಾ ಹೋಗಿ ಬರ್ತೇನೆ ತವರೂರಿಗೆ, ಅಪ್ಪಣೆ ಕೊಡು ರಾಯ ನನ್ನ ಮಾತಿಗೆ, ಅಪ್ಪಣೆ ಕೊಡು ರಾಯ ನನ್ನ ಮಾತಿಗೆ. ತಾಯಿಯ ಮೈಯಲ್ಲಿ ಸೌಖಿಲ್ಲವಂತೆ, ತಾಯಿಯ ಮೈಯಲ್ಲಿ ಸೌಖಿಲ್ಲವಂತೆ, ತಂದೆಗೆ ಬಾಳ ಕೆಲಸಿದವಂತೆ, ತಂದೆಗೆ ಬಾಳ ಕೆಲಸಿದವಂತೆ, ಸರಿಯೇ ಹೋದಾನಂತೆ. ಅಣ್ಣನು ಅತ್ತಿಗೆ ಕರೆಯೇ ಹೋದಾನಂತೆ. ತಮ್ಮನಿಗೆ ಶಾಲೆ ಬಿಡುವಿಲ್ಲವಂತೆ. ತಮ್ಮನಿಗೆ ಶಾಲೆ ಬಿಡುವಿಲ್ಲವಂತೆ. ನಾ ಹೋಗಲೇಬೇಕು ನನ್ನ ತವರಿಗೆ. ನಾ ಹೋಗಲೇಬೇಕು ನನ್ನ ತವರಿಗೆ. ನಾ ಹೋಗಲೇಬೇಕು ನನ್ನ ತವರಿಗೆ. ಹೋಗಿ ಬರ್ತೇನೆ ತವರೂರಿಗೆ. ನಾ ಹೋಗಿ ಬರ್ತೇನೆ ತವರೂರಿಗೆ. ಅಪ್ಪಣೆ ಕೊಡು ರಾಯ ನನ್ನ ಮಾತಿಗೆ. ಅಪ್ಪಣೆ ಕೊಡು ರಾಯ ನನ್ನ ಮಾತಿಗೆ. ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು. ತವರಾಸೆ ನಿಮಗೇನ ಗೊತ್ತು. ಕಲ್ಲದೆಯ ಗಂಡಸರು ಸುಳ್ಳಲ್ಲ ಮಾತು. ಕಲ್ಲದೆಯ ಗಂಡಸರು ಸುಳ್ಳಲ್ಲ ಮಾತು. ನಾ ಹೋಗಲೇಬೇಕು ನನ್ನ ತವರಿಗೆ. ನಾ ಹೋಗಲೇಬೇಕು ನನ್ನ ತವರಿಗೆ. ಮುದುಕಿಯಾದರ ಏನು ನನಗಿಲ್ಲ ತವರೂರ. ನಮ್ಮಪ್ಪ ನಮ್ಮಮ್ಮ ನನ್ನ ಹೆತ್ತವರು. ನಮ್ಮಪ್ಪ ನಮ್ಮಮ್ಮ ನನ್ನ ಹೆತ್ತವರು. ನಾ ಹೋಗಲೇಬೇಕು ನನ್ನ ತವರಿಗೆ. ನಾ ಹೋಗಲೇಬೇಕು ನನ್ನ ತವರಿಗೆ. ನಾ ಹೋಗಲೇಬೇಕು ನನ್ನ ತವರಿಗೆ. ಹೋಗಿ ಬರ್ತೇನೆ ತವರೂರಿಗೆ. ನಾ ಹೋಗಿ ಬರ್ತೇನೆ ತವರೂರಿಗೆ. ಸೌಭಾಗ್ಯದಾನವ ಗೈದೆ ಅತ್ತಮ್ಮ. ಸೌಭಾಗ್ಯದಾನವ ಗೈದೆ ಅತ್ತಮ್ಮ. ವೈಭೋಗದಾನಂದ ಬರಸಿದೆಯಮ್ಮ. ವೈಭೋಗದಾನಂದ ಬರಸಿದೆಯಮ್ಮ. ಸೌಭಾಗ್ಯದಾನವ ಗೈದೆ ಅತ್ತಮ್ಮ. ಸೌಭಾಗ್ಯದಾನವ ಗೈದೆ ಅತ್ತಮ್ಮ. ಹುಟ್ಟಿದ ಮನೆಯಲ್ಲಿ ಮೋಹದಿ ಬೆಳದೆ. ಹುಟ್ಟಿದ ಮನೆಯಲ್ಲಿ ಮೋಹದಿ ಬೆಳದೆ. ಕಷ್ಟಗಳಿಲ್ಲದೆ ದಿನಗಳ ಕಳದೆ. ಕಷ್ಟಗಳಿಲ್ಲದೆ ದಿನಗಳ ಕಳದೆ. ಒಟ್ಟ ಮನೆಯನ್ನು ತುಂಬಲು ಬಂದೆ. ಒಟ್ಟ ಮನೆಯನ್ನು ತುಂಬಲು ಬಂದೆ. ದಯವಿರಲಮ್ಮ ಅತ್ತೆ ನಿನ್ನಮ್ಮ. ದಯವಿರಲಮ್ಮ ಅತ್ತೆ ನಿನ್ನಮ್ಮ. ತಾಯಿಯ ನೆನಪನು ನೀ ಮರೆಸಮ್ಮ. ತಾಯಿಯ ನೆನಪನು ನೀ ಮರೆಸಮ್ಮ. ಶ್ರೇಯವ ತರುವೆ ಇದು ನಿಜವಮ್ಮ. ಶ್ರೇಯವ ತರುವೆ ಇದು ನಿಜವಮ್ಮ. ತಾಯಿಯು ನೀನೇ ತಂದೆಯು ನೀನೇ. ತಾಯಿಯು ನೀನೇ ತಂದೆಯು ನೀನೇ. ಕಾಯಬೇಕಮ್ಮ ಅತ್ತೆ ನಿನ್ನಮ್ಮ. ಕಾಯಬೇಕಮ್ಮ ಅತ್ತೆ ನಿನ್ನಮ್ಮ. ಸೌಭಾಗ್ಯದಾನವ ಗೈದೆ ಅತ್ತಮ್ಮ. ನಿನ್ನಾಜ್ಞೆಯ ನಾ ಶಿರದಲ್ಲಿ ಧರಸಿ. ನಿನ್ನಾಜ್ಞೆಯ ನಾ ಶಿರದಲ್ಲಿ ಧರಸಿ. ನನ್ನಿಯ ಸೇವೆಯ ಗೈವೆನು ದಾಸಿ. ನನ್ನಿಯ ಸೇವೆಯ ಗೈವೆನು ದಾಸಿ. ಮನ್ನಿಸಿ ಮಮತೆಯ ಮಾಡುತ್ತ ಮುದದಿ. ಮನ್ನಿಸಿ ಮಮತೆಯ ಮಾಡುತ್ತ ಮುದದಿ. ಕಾಪಾಡಮ್ಮ ಅತ್ತೆ ನಿನ್ನಮ್ಮ. ಕಾಪಾಡಮ್ಮ ಅತ್ತೆ ನಿನ್ನಮ್ಮ. ಬಾವ ಮೈದುನರಿರಲಿ ಭೇದವ ನೆನಸದೆ ಬಾವ ಮೈದುನರಿರಲಿ ಭೇದವ ನೆನಸದೆ ಮಾವನವರ ಮೃದು ಹೃದಯ ನುಯಿಸದೆ ಮಾವನವರ ಮೃದು ಹೃದಯ ನುಯಿಸದೆ ಸಾವು ನೋವಿರಲಿ ಸಹಿಸುವೆ ನಮ್ಮ ಸಾವು ನೋವಿರಲಿ ಸಹಿಸುವೆ ನಮ್ಮ ಕೃಪೆಯಿರಲಮ್ಮ ಅತ್ತೆನಿ ನಮ್ಮ ಕೃಪೆಯಿರಲಮ್ಮ ಅತ್ತೆನಿ ನಮ್ಮ ಸೌಭಾಗ್ಯದಾನವ ಗೈದೆ ಅತ್ತಮ್ಮ ವೈಭೋಗದಾನಂದ ಬರಸಿದೆಯಮ್ಮ ವೈಭೋಗದಾನಂದ ಬರಸಿದೆಯಮ್ಮ ಸೌಭಾಗ್ಯದಾನವ ಗೈದೆ ಅತ್ತಮ್ಮ ನಾದನಿಯರ ನೆಗೆ ಒಣ್ಣೆರೋಲು ಮೇಯ ನಾದನಿಯರ ನೆಗೆ ಒಣ್ಣೆರೋಲು ಮೇಯ ಮೋದ ವಿನಯ ಸಂಪ್ರೀತಿ ಸಮತೆಯ ಮೋದ ವಿನಯ ಸಂಪ್ರೀತಿ ಸಮತೆಯ ಸಾಧಿಸಿ ಸತತ ಶಾಂತಿಯೊಳ್ಳಿರುವೆ ಸಾಧಿಸಿ ಸತತ ಶಾಂತಿಯೊಳ್ಳಿರುವೆ ಸಲವಮ್ಮ ಅತ್ತೆನಿ ನಮ್ಮ ನೀ ಸಲವಮ್ಮ ಅತ್ತೆನಿ ನಮ್ಮ ಮನೆ ಮನೆ ತಿರುಗದೆ ಮನೆ ಕೆಲಸದಲ್ಲಿ ಮನೆ ಮನೆ ತಿರುಗದೆ ಮನೆ ಕೆಲಸದಲ್ಲಿ ತನು ಮನ ಬೆರಸಿ ಕ್ಷಣ ಕಳೆಯದಲ್ಲಿ ತನು ಮನ ಬೆರಸಿ ಕ್ಷಣ ಕಳೆಯದಲ್ಲಿ ಅನುದಿನ ಪತಿ ಹಿತ ಬಯಸುವೆ ನಮ್ಮ ಅನುದಿನ ಪತಿ ಹಿತ ಬಯಸುವೆ ನಮ್ಮ ದಯವಿರಲಮ್ಮ ಅತ್ತೆನಿ ನಮ್ಮ ದಯವಿರಲಮ್ಮ ಅತ್ತೆನಿ ನಮ್ಮ ಸೌಭಾಗ್ಯದಾನವ ಗೈದೆ ಅತ್ತಮ್ಮ ವೈಭೋಗದಾನಂದ ಬರಲಿದೆ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಕಿರಿ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೆನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೆನು ಕಿರಿ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಕಿರಿ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ನೀರ ಹೊಳೆಯಲ್ಲಿ ನಿಂತು ದಾರಿಯನ್ನು ನೋಡಿದೆನು ನೀರ ಹೊಳೆಯಲ್ಲಿ ನಿಂತು ದಾರಿಯ ನೋಡಿದೆನು ಬಾರದಿರ ಮನದೊಳಗೆ ಬಹಳ ಕೊರಗಿದೆನು ಬಾರದಿರ ಮನದೊಳಗೆ ಬಹಳ ಕೊರಗಿದೆನು ಯಾರು ಬರ್ತಾರೆಂದು ಮಾಳಗಿಯೇರಿದೆನು ಯಾರು ಬರ್ತಾರೆಂದು ಮಾಳಗಿಯೇರಿದೆನು ದೂರ ಕಂಡಿಗೆ ಯಾರು ಕಾಣದೆ ಮರುಗಿದೆನು ದೂರ ಕಣ್ಣಿಗೆ ಯಾರು ಕಾಣದೆ ಮರುಗಿದೆನು ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೆನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೆನು ಕಿರಿ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಕಿರಿ ಮಗಳು ನಾನಮ್ಮ ನೆರೆ ನಂಬಿ ಕುಳತೆನು ಬಂದವರ ಬಾರದವರು ನಿಂತವರು ನೆರೆದವರು ಬಂದವರು ಬಾರದವರು ನಿಂತವರು ನೆರೆದವರು ಮುಂದಾಗಿ ಕೇಳಿದೆನು ಹೇಳಲಿಲ್ಲೇನೇನು ಮುಂದಾಗಿ ಕೇಳಿದೆನು ಹೇಳಲಿಲ್ಲೇನೇನು ತಂದೆ ತಾಯಿಗೆ ನೆನೆದು ಕಣ್ಣೀರ ಸುರಜಿನೆ ತಂದೆ ತಾಯಿಗೆ ನೆನದು ಕಣ್ಣೀರ ಸುರಜಿನೋ ಎಂದಿಗೆ ತವರವರು ಕರೆಯಲು ಬರುತ್ತಾರೇನೋ ಎಂದಿಗೆ ತವರವರು ಕರೆಯಲು ಬರುತ್ತಾರೇನೋ ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಉದಯಾಸ್ತಮಾನದೊಳು ಕುದಿ ಕುದದು ನಾ ಕುಳತಿ ಉದಯಾಸ್ತಮಾನದೊಳು ಕುದಿ ಕುದದು ನಾ ಕುಳತಿ ಹೃದಯ ಕರಗಿದ ನನ್ನ ಪ್ರೀತಿಯ ಅಣ್ಣ ತಾನು ಹೃದಯ ಕರಗಿದ ನನ್ನ ಪ್ರೀತಿಯ ಅಣ್ಣ ತಾನು ಮುದ್ದದಿಂದ ಕರೆ ಬಂದು ಮನೆ ಮುಂದೆ ನಿಂತರೆ ಮುದ್ದದಿಂದ ಕರೆ ಬಂದು ಮನೆ ಮುಂದೆ ನಿಂತರೆ ಮದುಳದಿ ನಮ್ಮೂರ ನೋಡಿ ನಾ ಬರುವೆ ಮದುಳದಿ ನಮ್ಮೂರ ನೋಡಿ ನಾ ಬರುವೆ ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಬಲು ಪ್ರೀತಿ ಮಾಡುವಂತ ಬಲವಂತ ಹಿರಿಯಣ್ಣ ಬಲು ಪ್ರೀತಿ ಮಾಡುವಂತ ಬಲವಂತ ಹಿರಿಯಣ್ಣ ಚೆಲುವ ತಮ್ಮನ ಮುಖ ಯಾವಾಗ ಕಂಡೇನೋ ಚೆಲುವ ತಮ್ಮನ ಮುಖ ಯಾವಾಗ ಕಂಡೇನೋ ನಲುಮೆಯ ನನ್ನ ತಾಯಿ ಮರತಿಯ ಮಗಳನ್ನು ನಲುಮೆಯ ನನ್ನ ತಾಯಿ ಮರತಿಯ ಮಗಳನ್ನು ಛಲವ್ಯಕ್ಕೆ ಹಾಡದವ್ವ ಕರೆ ಕಳಸಿ ಅಪ್ಪನನ್ನು ಛಲವ್ಯಕ್ಕೆ ಹಾಡದವ್ವ ಕರೆ ಕಳಸಿ ಅಪ್ಪನನ್ನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಹಿಂದೋಯ್ತು ಅಮಾವಾಸೆ ಮುಂದೆ ಹುಣ್ಣಿಮೆ ಬಂತು ಹಿಂದೋಯ್ತು ಅಮಾವಾಸೆ ಮುಂದೆ ಹುಣ್ಣಿಮೆ ಬಂತು ಎಂದಿಗೆನ್ನ ತವರವರು ಕರೆಯ ಬರ್ತಾರೇನು ಎಂದಿಗೆನ್ನ ತವರವರು ಕರೆಯ ಬರ್ತಾರೇನು ಒಂದು ಸ್ವೀಗರದೇನು ಬೆಂದು ಬೆಂಡಾಗುವೇನು ಒಂದು ಸ್ವೀಗರವೇನು ಬೆಂದು ಬೆಂಡಾಗುವೇನು ಚಂದದ ನಮ್ಮೂರ ಜಾತ್ರೆ ತಪ್ಪುವದಮ್ಮ ಚಂದದ ನಮ್ಮೂರ ಜಾತ್ರೆ ತಪ್ಪುವದಮ್ಮ ಕಿರಿಮಗಳು ನಮ್ಮ ನೆರೆ ನಂಬಿ ಕೊಳ್ಳದೇನು ಪರಮನೆಯ ಹೆಣ್ಣೆಂದು ಮರೆತರೆ ತಾಯಿ ನನಗೆ ಪರಮನೆಯ ಹೆಣ್ಣೆಂದು ಮರೆತರೆ ತಾಯಿ ನನಗೆ ಭರೆರಾಯ ಪತಿಯನ್ನು ಕರಕೊಂಡು ಬರುವೆನು ಭರೆರಾಯ ಪತಿಯನ್ನು ಕರಕೊಂಡು ಬರುವೆನು ಕರೆ ಬರಲಿ ಬರದಿರಲಿ ತವರೂರ ಬಸವಣ್ಣ ಕರೆ ಬರಲಿ ಬರದಿರಲಿ ತವರೂರ ಬಸವಣ್ಣ ಹಿರಿಯ ದೇವರ ಜಾತ್ರೆ ನೋಡಿ ನಾ ಬರುವೆ ಹಿರಿಯ ದೇವರ ಜಾತ್ರೆ ನೋಡಿ ನಾ ಬರು ದಾರಿಯ ನೋಡಿದೇನು, ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು, ಕಿರಿ ಮಗಳು ನಮ್ಮ ನೆರೆ ನಂಬಿ ಕುಳದೇನು, ಕಿರಿ ಮಗಳು ನಮ್ಮ ನೆರೆ ನಂಬಿ ಕುಳದೇನು, ಪರಮನೆಯ ಹೆಣ್ಣೆಂದು ಮರತರೆ ತಾಯಿ ನನ್ನ, ಪರಮನೆಯ ಹೆಣ್ಣೆಂದು ಮರತರೆ ತಾಯಿ ನನ್ನ, ಭರೆರಾಯ ಪತಿಯನ್ನು ಕರಕೊಂಡ ಬರುವೆನು, ಭರೆರಾಯ ಪತಿಯನ್ನು ಕರಕೊಂಡ ಬರುವೆನು, ಕರೆ ಬರಲಿ ಬರದಿರಲಿ ತವರೂರ ಬಸವಣ್ಣ, ಕರೆ ಬರಲಿ ಬರದಿರಲಿ ತವರೂರ ಬಸವಣ್ಣ, ಹಿರಿಯ ದೇವರ ಜಾತ್ರೆ ನೋಡಿ ನ ಬರವಿ, ಹಿರಿಯ ದೇವರ ಜಾತ್ರೆ ನೋಡಿ ನ ಬರವಿ, ಹಿರಿ ಮಗಳು ನಮ್ಮ ನೆರೆ ನಂಬಿ ಕೊಡದೇನೆ, ಕರೆಯಲು ಬರ್ತಾರೆಂದು ದಾರಿಯ ನೋಡಿದೇನು, ಹಿರಿ ಮಗಳು ನಮ್ಮ ನೆರೆ ನಂಬಿ ಕೊಡದೇನೆ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ತವರಿಗೆ ಮಾತೊಂದು ತರಬ್ಯಾಡ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ತಂಗಿ, ಅಣ್ಣನ್ನ ಮರಿಬ್ಯಾಡ, ನೀಯಂದು ತಿಳಿಬ್ಯಾಡ, ತಾಯಿಲ್ಲದ ತಬ್ಬಲಿಯೋ ನೀಯಂದು ತಿಳಿಬ್ಯಾಡ, ತಂದೆಯಂತಿರವ ನಿನ್ನ ಅಣ್ಣ, ತಂದೆಯಂತಿರವ ನಿನ್ನ ಅಣ್ಣ, ತಂದೆಯಂತಿರವ ನಿನ್ನ ಅಣ್ಣ ತವರಲ್ಲಿ, ತಂದೆಯಂತಿರವ ಅಣ್ಣ ತವರಲ್ಲಿ, ನೆನಪು ಬಂದಾಗ ಎನ್ನ ಮರಿಬ್ಯಾಡ, ನೆನಪು ಬಂದಾಗ ಎನ್ನ ಮರಿಬ್ಯಾಡ, ನೆನಪು ಬಂದಾಗ ಎನ್ನ ಮರಿಬ್ಯಾಡ, ತವರಿನ ಸಿರಿ ದೇವಿ ನೀನಾಗೋ ಬಾತಂಗಿ, ತವರಿನ ಸಿರಿ ದೇವಿ ನೀನಾಗೋ ತಂಗಿ, ನೀಲಿ ನಾಗಿನ ಹೂ ಬೆಳ್ಳಾಗಿದ್ರೇನಂತೆ, ನೀಲಿ ನಾಗಿನ ಹೂ ಬೆಳ್ಳಾಗಿದ್ರೇನಂತೆ, ಮಲ್ಲಿಗೆ ಹೂವಿನಂತ ಮದಿರಾಯ, ಮಲ್ಲಿಗೆ ಹೂವಿನಂತ ಪತಿರಾಯನ್ನ ಬಿಟ್ಟು, ನೀಲಿ ಹೂವಿಗೆ ನೀ ಒಲಿಬ್ಯಾಡ, ನೀಲಿ ಹೂವಿಗೆ ನೀ ಒಲಿಬ್ಯಾಡ, ಆ ಬಿಳಿ ಹೂವಿಗೆ ನೀ ಒಲಿಬ್ಯಾಡ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ತವರಿಗೆ ಮಾತೊಂದು ತರಬ್ಯಾಡ, ತವರಿಗೆ ಮಾತೊಂದು ತರಬ್ಯಾಡ, ಮಾವನ ಮನೆಯಲ್ಲಿ ತುಂಬಿದ ಬೆಳೆದ ಸಂಸಾರ ಪಾವನ ಮನೆಯಲ್ಲಿ ತುಂಬಿದ ಸಂಸಾರ ಮುತ್ತಂತ ಮಾಡಿದ ಸರದಾರ ಮುತ್ತಂತ ಮಾಡಿದ ಸರದಾರ ಮುತ್ತಂತ ಮಾಡಿದ ಸರದಾರ ಮನೆಯಾಗ ತುಂಬಿದ ಮನೆಯ ಒಡಿ ಬ್ಯಾಡ ತವರಿನ ಸಿರಿದೇವಿ ನೀನಾಗೋಬಾತಂಗಿ ತವರಿನ ಸಿರಿದೇವಿ ನೀನಾಗೋಬಾತಂಗಿ ಅಣ್ಣನ್ನ ಮರಿಬ್ಯಾಡ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ ತವರಿಗೆ ಮಾತೊಂದು ತರಬ್ಯಾಡ ತವರಿಗೆ ಮಾತೊಂದು ತರಬ್ಯಾಡ ಇದುವರೆಗೆ ಗುಡ್ಡಪ್ಪ ಎನ್ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳನ್ನ ಕೇಳಿದಿರಿ. ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ಈಗ ಕೇಳಿ ಹವಾಮಾನ ವರದಿಯನ್ನ. ನಮಸ್ಕಾರ ರೈತ ಬಾಂಧವ್ರೆ, ನಾನು ಶಾಂತಪ್ಪ ದುತ್ರಿ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಹವಾಮಾನದ ಪರಿಸ್ಥಿತಿ, ಕಳೆದ ವಾರದಲ್ಲಿ ಯಾವ ತರ ಒಂದು ನಮಗೆ ಹವಾಮಾನದ ಸ್ಥಿತಿಗತಿ ಇತ್ತು, ಆಮೇಲೆ ಮುಂದಿನ ಒಂದು ನಮಗೆ ಲಭ್ಯವಿರುವ ಒಂದು ಮಳೆ ಮುನ್ಸೂಚನೆ ಬಗ್ಗೆ, ಮತ್ತೆ ಆ ಮಳೆ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಸಲಹೆಗಳಲ್ಲಿ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಕಳೆದ ವಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಮುಂಗಾರಿನ ಹಂಗಾಮ ನಮಗೆ ಭಾರಿ ಜೋರನೆ ಬರ್ತಾ ಇದೆ, ತುಂಬಾ ಕಡೆ ತುಂಬಾ ಉತ್ತಮವಾದ ಒಂದು ಮಳೆ ಬರ್ತಾ ಇದೆ. ಸೊ ಆದ್ದರಿಂದ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತಮ್ಮ ಹೊಲಗಳಲ್ಲಿ ಯಾವುದೇ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಒಂದನೇದಾಗಿ, ಯಾಕಂದ್ರೆ ನೀರು ಈಗ ಸುಮಾರು 25-30 ದಿವಸದ ಒಂದು ಬೆಳೆ ಆಗಿದ್ದರಿಂದ ನೀರು ನಿಂತ ಮೇಲೆ ನಮಗೆ ಕೊಳೆ ರೋಗ ಮತ್ತು ಇನ್ನಿತರ ರೋಗಗಳು, ಆಮೇಲೆ ಬೆಳೆ ಅನಾನುಕೂಲದ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ಏನ್ ಮಾಡ್ಬೇಕು, ನೀರ್ ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಅದರ ನಂತರ ಇನ್ನೇನಪ್ಪ ಅಂತಂದ್ರೆ, ಸ್ವಲ್ಪ ವರ್ಕ್ ಕೊಟ್ರೆ, ಅಂದ್ರೆ ಮಳೆ ಒಂದ್ ದಿವಸ ಅಥವಾ 2 ದಿವಸ ಗ್ಯಾಪ್ ಕೊಟ್ಟಮೇಲೆ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಸುಮಾರು 25-30 ದಿವಸದ ಬೆಳೆಗಳಲ್ಲಿ. ಆಮೇಲೆ ಅಂತರ ಬೇಸಾಯ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ನಮ್ಮ ಕೆಲವೊಂದು ಬೆಳೆಯಲ್ಲಿ ಕಳೆನಾಶಕಗಳು ಸಹ ಲಭ್ಯವಿದಾವೆ. ಅವು ನಮ್ಗೆ ಈಗ ತೊಗರಿಯಲ್ಲಿ ಏನಿದೆ, ಇಮೆಜೆತಪೈರ್ ಅಂತಿದೆ 10 SL ಅನ್ನ, ಅದು ನಾವು 200-300 ಲೀಟರ್ ನೀರಿನಲ್ಲಿ ಕರಗಿಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಅದೇ ರೀತಿ ನಾವು ಜಿಂಕ್ ಸಲ್ಫೇಟ್ ಅನ್ನ ಹಾಕ್ತೀವಿ, ಸುಮಾರು 6 kg ಒಂದ್ ಎಕರೆಗೆ ಹಾಕ್ಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಬೆಳೆಯಲ್ಲಿ ದಟ್ಟವಾಗಿ, ಅಂದ್ರೆ ತುಂಬಾ ಅಡುವಾಗಿ ಬೆಳೆದಿರುವ ಬೆಳೆಗಳಲ್ಲಿ ಏನ್ ಮಾಡ್ಬೇಕು, ನಾವು ಕೆಲವೊಂದು ಬೆಳೆಯನ್ನ ಕಿತ್ ಹಾಕ್ಬೇಕಾಗತ್ತೆ. ಸರಿಯಾದ ಪ್ರಮಾಣದಲ್ಲಿ ಒಂದೇ ಸಸಿ ಇರುವ ಹಾಗೆ ನೋಡಿಕೊಂಡು ಉತ್ತಮವಾದ ಒಂದು ಪಾಪ್ಯುಲೇಷನ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ಹತ್ತಿಯಲ್ಲಿ ನಾವು ಸುಮಾರು 20 ಅಥವಾ 1 ತಿಂಗಳದ ಬೆಳೆ ಇತ್ತಪ್ಪ ಅಂತಂದ್ರೆ, ಅಲ್ಲಿ ನಾವು 300 ಮಿಲಿಲೀಟರ್ ಪೆರಿಥಿಯೋಬ್ಯಾಕ್ ಸೋಡಿಯಂ ಅಂತ ಹೇಳ್ತೀವಿ 10 EC, ಇದನ್ನ ನಾವು ಸಹ ನಾವು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲಪ್ಪ ಅಂತಂದ್ರೆ ಕ್ವಿಜಲೋಪಾಪ್ ಇಥೈಲ್ ಅಂತ ಇದೆ, ಇದನ್ನು ಸಹ ನಾವು ಸಿಂಪಡಣೆ ಮಾಡಿ ಈ ಕಳೆಗಳ ಹತೋಟಿಯನ್ನ ನಾವು ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಕಳೆ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ತಮಗೆ ಜಾಸ್ತಿ ವರ್ಕ್ ಕೊಟ್ಟು ಮಳೆ ನಿಂತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಅಂತರ್ಬೇಸ ಅಥವಾ ಕೈಯಿಂದ ಸಹ ನಾವು ಕಳೆಗಳನ್ನ ತೆಗಿಬೇಕಾಗತ್ತೆ. ಹಾಗೇನೆ ಈಗ ನಾವು ಹೆಸರಿನಲ್ಲಿ ಏನಾಗುತ್ತೆ, ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ಜಿಟಿ ಜಿಟಿ ಮಳೆ ಬರುವುದರಿಂದ ಏನಾಗುತ್ತೆ, ಬೂದಿ ರೋಗ ಬರುವಷ್ಟು ಸಾಧ್ಯತೆ ಇರುತ್ತೆ ಜಾಸ್ತಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, 1 ಮಿಲಿಲೀಟರ್ ಹೆಕ್ಸಾಕೋನಾಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಎಲೆ ತಿನ್ನುವ ಕೀಟಗಳ ಹಾವಳಿ ಸಹ ಇವಾಗ ಯಥೇಚ್ಛವಾಗಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ 1.7 ಮಿಲಿಲೀಟರ್ ಡೈಮಿಥ್ರೇಟ್ 30 EC ಅಂತ ಹೇಳ್ತೀವಿ, ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36 SL ಒಂದು ರೂಪದಲ್ಲಿ ಸಿಗ್ತೈತೆ, ಅದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಶೇಂಗಾದಲ್ಲಿ ನಮಗೆ ಬೀಜ ಮತ್ತು ಕಾಂಡ ಕೊಳೆ ರೋಗ ಬರುವ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ ಏನ್ ಮಾಡ್ಬೇಕು, ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಆಮೇಲೆ ಮಣ್ಣಿನಲ್ಲಿ ನಾವೇನ್ ಮಾಡ್ಬೇಕು, ಟ್ರೈಕೋಡರ್ಮ ಇತ್ತು ಒಂದು ಸಾವಯವ ಗೊಬ್ಬರನ ಹಾಕ್ಬೇಕಾಗತ್ತೆ, ಅದನ್ನ ಸಿಂಪಡಿಸ್ಬೇಕು. ಆಮೇಲೆ ಈಗ ಬಿತ್ತನೆಗೆ ಮುಂಚೆ ಯಾರಾದ್ರೂ ಇನ್ನೂ ಬಿತ್ತೋರಿತ್ತಂದ್ರೆ ತಾವು ಬೀಜೋಪಚಾರ ಮಾಡಿ ಅದು ಕ್ಯಾಪ್ಟನ್ ಅಥವಾ ಥೈರಮ್ಲಿಂದ ಬೀಜೋಪಚಾರ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ 4 ಗ್ರಾಮ್ ಟ್ರೈಕೋಡರ್ಮದಿಂದ ಸಹ ನಾವು ತಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಾಗತ್ತೆ. ಈಗ ಮೆಕ್ಕೆಜೋಳದಲ್ಲಿ 84.24 D2 4D ಸೋಡಿಯಂ ಲವಣ ಅಂತ ಹೇಳ್ತೀವಿ, ಅದನ್ನ ನಾವು 0.82 kg ಪ್ರತಿ ಎಕರೆಗೆ ಸಿಂಪಡಣೆ ಮಾಡುವುದರಿಂದ ಒಂದು ತಿಂಗಳ ನಂತರ ಬರುವ ಒಂದು ಕಳೆಗಳ ಹತೋಟಿಯನ್ನು ನಾವು ಸಂಪೂರ್ಣವಾಗಿ ಮಾಡಬಹುದು. ಅದೇ ರೀತಿ ಈಗ ಸೂರ್ಯಕಾಂತಿ ನಾವೇನ್ ಮಾಡ್ಬೇಕು, ಸೂರ್ಯಕಾಂತಿಯಲ್ಲಿ ರಸಗೊಬ್ಬರದ ಏನ ಹಾಕ್ತಿವಲ್ಲ ಅದ್ರ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕಾಗತ್ತೆ. ಆಮೇಲೆ ಈಗ ನಂದಣ್ಣು ರೋಗ ಬರುವ ಒಂದು ಸಾಧ್ಯತೆ ಇರುವುದರಿಂದ ನಮಗೆ RSFH 1887 ತಳಿಯನ್ನು ಸಹ ನಾವು ತಾವು ಬಿತ್ತನೆ ಮಾಡ್ಬೋದು. ಆಮೇಲೆ ಬಿತ್ತುವಕ್ಕಿಂತ ಮುಂಚೆ ನಾವು ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 5 ಗ್ರಾಮ್ ಇಮಿಡಾಕ್ರೋಪಿಡ್ ಅನ್ನ ಸಿಂಪಡಣೆ ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಮಗೆ ಅದರಲ್ಲಿಂದ ಬರುವ ಒಂದು ರೋಗ ಕೀಟಗಳ ಹಾವಳಿಯನ್ನ ತಡೆಗಟ್ಟಬಹುದು. ಆಮೇಲೆ ಈ ಒಂದು ಕಂಟಿನ್ಯೂಸ್ ಮಳೆಯನ್ನು ಬರ್ತಾ ಇದೆ ಅಲ್ಲ, ಆಮೇಲೆ ಮೋಡ ಕವಿದ ವಾತಾವರಣ ಈ ತರ ಇರುವುದರಿಂದ ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣೆನೋಣ ಒಂದು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ಅಂತ ಹೇಳ್ತೀವಿ, ಇಲ್ಲ 1 ಮಿಲಿಲೀಟರ್ ಪಿಪ್ರೋನಿಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿದ್ರೆ ಆನೆ ಕೊಂಬು ಅಥವಾ ಕಣೆನೋಣೆಯನ್ನು ಹತೋಟಿ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಕಾರ್ಬೋಫ್ಯೂರಾನ್ ಅಂತ ಸಿಗುತ್ತೆ, ಅದು 10 kg 3G ರೂಪದಲ್ಲಿ ಸಿಗುತ್ತೆ, ಅದು 1 ಎಕರೆಗೆ ನಾವು ಬಳಸ್ಬೇಕು. ಆಮೇಲೆ ಈಗ ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ತಂಪಾದ ಗಾಳಿ ತರ ಒಂದು ಮಳೆಗಾಲದಲ್ಲಿ ನಮ್ಗೇನಾಗುತ್ತೆ, ಸರ್ವೇ ಸಾಮಾನ್ಯವಾಗಿ ಜಾನುವಾರುಗಳಿಗೆ ರೋಗಗಳು ಬರುವ ಸಾಧ್ಯತೆ ಇರುತ್ತೆ, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ತಾವು ಚುಚ್ಚುಮದ್ದುಗಳನ್ನ ಹಾಕ್ಸ್ಬೇಕಾಗತ್ತೆ. ಆಮೇಲೆ ದನಕರುಗಳನ್ನ